ಜಂಗ ಕನ ಸಂಗ ಕನೆ ತರ ತಂಗ ಕನ ದಶಿತ ಬರ್ಮಾರ ವೈಷ್ಣವಿ ತಾಲಿಯ ಬರ್ಮಾರ ವೈಷ್ಣವಿ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ multimedia.com Kushita burra shirakane tara shirakana shirakane tara shirakana Kushita burra kushita burra shirakane tara shirakana shirakane tara shirakana Zero sabar mara vashinabi taliya bar mara vashinabi jang kane gunto jang kana sang kane tar tang kana jang kane gunto jang kana sang kane tar tang kana ಗಿರ್ರಕನೆ ತರ ಗಿರ್ರಕನ ಗಿರ್ರಕನೆ ತರ ಗಿರ್ರಕನ ಕೋಟೆ ನದಿರ್ರ ಕೋಟೆ ತದಿರ್ರ ಗಿರ್ರಕನೆ ತರ ಗಿರ್ರಕನ ಗಿರ್ರಕನೆ ತರ ಗಿರ್ರಕನ ದಶುತ ಬರ್ಮಾರ ವೈಷ್ಣವಿ ತಾಲಿಯ ಬರ್ಮಾರ ವೈಷ್ಣವಿ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ದಶುತ ಬರ್ಮಾರ ವೈಷ್ಣವಿ ತಾಲಿಯ ಬರ್ಮಾರ ವೈಷ್ಣವಿ ಜಂಗ ಕನೆ ಗುಂತು ಜಂಗ ಕನ ಸಂಗ ಕನೆ ತರ ತಂಗ ಕನ ಜಂಗ ಕನೆ ಗುಂತು ಜಂಗ ಕನ